ಹಿಡಿದು ಹಳತಾಳ ಗಂಗವ್ವ ಹಣ್ಣಾಗ ಶಾಪ ಕೊಡುತ್ತಾಳ ರಾಜವು ಹಾಡಿ ಬಂದಾರು ನಮ್ಮ ಗಡಿಕಾರರು ಹಣ್ಣಾಗ ಏ ಶಾಪ ಕೊಟ್ಟಾಳ ಗಂಗಮ್ಮ ಗಂಡ ನಿಂಬಾಲ ಹೋಗುತ್ತಾಳ್ರು ಆ ರಾಜವು ಹಾಡಿ ಬಂದಾರು ನಮ್ಮ ಗಡಿಕಾರರು ಮುನ್ನ ಮುಂದೆ ನಿಂಗಣ್ಣ ಹಿಂದಿಂದೆ ಗಂಗವ್ವ ಗಂಡ ನಿಂಬಲ ಹೋಗುತ್ತಾಳ ರಾಜವು ಹಾಡಿ ಬಂದಾರು ನಮ್ಮ ಗಡಿಕಾರರು ಗಂಡನ ಹಿಂಬಾಲ ಹೋಗುವಾಗ ಗಂಗಮ್ಮ ಏನಂದ ಶಿವನ ಹೇಳ್ತಾನ ರಾಜವು ಹಾಡಿ ಬಂದಾರು ನಮ್ಮ ಗಡಿಕಾರರು ಬಾಬಾರೇ ಶ್ರೀ ಗಂಗಾ ನಾನೊಂದೇಳಾತೀನಿ ಕೇಳಿಯ ಕೇಳ ದುಡಿತೀಯೇ ಆ ರಾಜವು ಹಾಡಿ ಬಂದರು ನಮ್ಮ ಗಡಿಕಾರರು ಚಿಕ್ಕಣ್ಣ ಜುಂಡಣ್ಣ ಬೆನ್ನತ್ತಿ ಬರುತ್ತಾರ ಹಿಂದ ಕಾನೀನಿ ತಿರುಗಿ ನೋಡಿ ಆ ರಾಜವು ಹಾಡಿ ಬಂದರು ನಮ್ಮ ಗಡಿಕಾರರು ಚಿಕ್ಕಣ್ಣ ಜುಂಜಣ್ಣ ಮಕ್ಕಳು ಬರುತ್ತಾರ ಹಿಂದ ಕಾನೀನು ತಿರುಗಿ ನೋಡಿ ಆ ರಾಜವು ಹಾಡಿ ಬಂದರು ನಮ್ಮ ಗಡಿಕಾರರು ಕಾಯೇ ನೀನು ತಿರುಗಿ ನೋಡು ಅಂದಾನು ಇಂದಿರಿ ಗಂಗಮ್ಮ ನುಡುತ್ತಾಳ ರಾಜವು ಹಾಡಿ ಬಂದರು ನಮ್ಮ ಗಡಿಕಾರರು ಇಂದಿರಿಗೆ ಗಂಗವ್ವ ಮಕ್ಕಳನ ನುಡುವಾಗ ಮಾಯಾವಾಗ್ಯಾನ ಮುದಿಮಲ್ಲ ರಾಜವು ಹಾಡಿ ಬಂದರು ನಮ್ಮ ಗಡಿಕಾರರು ಹಿಂದೇನೆ ತಿರುಗತಿಗೆ ಮುಂದೆ ಮಾಯಾವಾದು ಮಾಯಾವಾಗ್ಯಾನೋ ಮಳಲಾಗ ರಾಜವು ಹಾಡಿ ಬಂದರು ನಮ್ಮ ಗಡಿಕಾರರು ಮೈಕಾರ ನಾಟವು ಯಾರಿಗೆ ತಿಳಿಲಿಲ್ಲ ಮಾದಿಂದ ಶಿವನ ಸಗತಾನು ಆ ರಾಜವು ಹಾಡಿ ಬಂದರು ನಮ್ಮ ಗಡಿಕಾರರು ಮಾದಿಂದು ಆ ಶಿವನ ಸಾಗ್ಯನ ನೋಡಿರು ಗಂಡಗ ಶಾಪಳಿಕೆ ಕೊಡುತ್ತಾಳ ರಾಜವು ಹಾಡಿ ಬಂದರು ನಮ್ಮ ಗಡಿಕಾರರು ಹಿಂಗೇನೆ ಹೋದು ಗಂಡ ಹಿಂದಿರುಗಿ ಬರಬರದು ಅಡಿವಾಗುಲಿ ಕಳ್ಳಿ ನುಂಗಬೇಕು ಆ ರಾಜವು ಹಾಡಿ ಬಂದರು ನಮ್ಮ ಗಡಿಕಾರರು ಅಡಿವಾಗ ಉಲಿ ಕಳ್ಳಿ ನುಂಗಾಲು ಗಂಡನ್ನ ಹುತ್ತದಳಗಡಿ ಸರ್ಪ ಕಡಿಯಾಲು ಆ ರಾಜವು ಹಾಡಿ ಬಂದರು ನಮ್ಮ ಗಡಿಕಾರರು ಹುತ್ತದಳ ಗಡಿ ಸರ್ಪ ಕಡಿಯಾಲು ಗಂಡಾಗ ಗಂಡನ ಕುತ್ತಿಗೆ ಮುರಿಯಾಲು ಆ ರಾಜವು ಹಾಡಿ ಬಂದರು ನಮ್ಮ ಗಡಿಕಾರರು ಗಂಡನ ಏ ಕುತ್ತಿಗೆ ಮುರಿಯಾಲಿ ಅಂದಾಳು ತಿರುಗಾ ನನ್ನ ಮಟಕ ಬರಬರದು ಆ ರಾಜವು ಹಾಡಿ ಬಂದರು ನಮ್ಮ ಗಡಿಕಾರರು ತಿರುಗೇನೇ ನನ್ನ ಮಟಕ ಬರಬರದು ಅಂದೇಳಿ ಗಂಡಗ ಶಾಪಳಿಕೆ ಕೊಡುತ್ತಾಳ್ರು ಆ ರಾಜವು ಹಾಡಿ ಬಂದರು ನಮ್ಮ ಗಡಿಕಾರರು ತಿರುಗೇನೇ ನನ್ನ ಮಟಕ ಬರಬರದು ಅಂದೇಳಿ ಗಂಡಗ ಶಾಪಳಿಕೆ ಕೊಡುತ್ತಾಳ ರಾಜವು ಹಾಡಿ ಬಂದರು ನಮ್ಮ ಗಡಿಕಾರರು ಮಲ್ಲಾರಿ ಹುಡುಬಯ್ಯ ಮೈಲಾರಲಿಂಗನ ಪದಗಳನ್ನು ಕೇಳುತ್ತಿರುವಿರಿ.